ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣಾರ್ಥಿಗಳು. ರೈತ ಬಾಂಧವರು ಇವತ್ತಿನ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಕುರಿತು ರೈತರಾದ ಶ್ರೀ ವೀರನ್ಗೌಡ ಕುಲಕರ್ಣಿ ಅವರೊಡನೆ ಸಂದರ್ಶನವಿದೆ. ನಂತರ ರೈತರಿಗೆ ಸಲಹೆ ಪ್ರಕಟಣೆಗಳು ಹಾಗೂ ಕೃಷಿ ಗೀತೆಗಳಿವೆ, ಕೇಳೋಣಂತೆ. ರೈತ ಬಾಂಧವರು ಇದೀಗ ಕೇಳೋಣ. ಕೃಷಿ ಅನುಭವ ಕುರಿತು ಪ್ರಗತಿಪರ ರೈತರಾದ ಶ್ರೀ ವೀರನ್ಗೌಡ ಅವರ ಕೃಷಿ ಅನುಭವದ ನುಡಿಗಳನ್ನು. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿರ್ತಕ್ಕಂಥ ರೈತರು ನಮ್ಮ ಜೊತೆಗಿದ್ದಾರೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದಲ್ಲಿ ಅವರು ವಾಸವಾಗಿದ್ದಾರೆ. ಇವರು ಮಲ್ಕನ್ಮರಡಿ ಪ್ರದೇಶದಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾ ಅವರ ಜೀವನವೇ ತೋಟಗಾರಿಕೆ ಬೆಳೆಯಲ್ಲಿನೇ ಸುಧಾರಣೆ ಕಂಡುಕೊಂಡಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇಂಥ ಒಬ್ಬ ಪ್ರಗತಿಪರರು ಮತ್ತು ಶ್ರೇಷ್ಠ ಕೃಷಿಕರು ಅಂತೇಳಿ ಅವರು ಗುರುತಿಸ್ಕೊಂಡಿದ್ದಾರೆ. ಕಳೆದ ಸಾಲಿನಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯವು ಸಹಿತ ಇವರಿಗೆ ಕೃಷಿ ಪಂಡಿತ ಪ್ರಶಸ್ತಿಯನ್ನು ನೀಡಿದೆ. ಆ ನಂತರದಲ್ಲಿ ತೋಟಗಾರಿಕೆಯಲ್ಲಿ ಪ್ರಗತಿಪರ ರೈತರು ಅಂತೇಳಿ ಪ್ರಶಸ್ತಿಯನ್ನು ನೀಡಲಾಗಿದೆ. ಕೊಪ್ಪಳ ಜಿಲ್ಲೆಯ ಶ್ರೇಷ್ಠ ಕೃಷಿಕರು ಅಂತೇಳಿ ಬಾಗಲಕೋಟೆಯ ತೋಟಗಾರಿಕೆ ವಿಶ್ವವಿದ್ಯಾಲಯದಿಂದ ಗುರುತಿಸಲ್ಪಟ್ಟಂಥವರು. ಜೊತೆಗೆ ಬೆಂಗಳೂರಿನ ಯಲಹಂಕದಲ್ಲಿರ್ತಕ್ಕಂಥ ಒಂದು ಅಸೋಸಿಯೇಷನ್ನವರು ಉತ್ತರ ಕರ್ನಾಟಕದ ಶ್ರೇಷ್ಠ ಸಮಗ್ರ ಕೃಷಿಕ ಅಂತಕ್ಕಂಥ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಬೇರೆ ಯಾರೂ ಅಲ್ಲ, ಇವರು ವೀರನ್ಗೌಡ ಕುಲಕರ್ಣಿ, ತೋಟಗಾರಿಕಾ ಕೃಷಿಕರು. ನಮಸ್ಕಾರ ವೀರನ್ಗೌಡ ಕುಲಕರ್ಣಿ. ವೀರನ್ಗೌಡ ಅವರೇ, ನಿಮ್ಮ ಕೃಷಿಯ ಪಯಣ ಶುರುವಾಗಿದ್ದು ಯಾವಾಗಿಂದ? ಮೊದಲನೇದಾಗಿ ನಮ್ಮ ಶ್ರೋತೃಗಳಿಗೆ ನನ್ನ ಅನಂತ ವಂದನೆಗಳು. ಈಗ ನಮ್ಮ ಕೃಷಿ ನನ್ನ ಜೀವನದಲ್ಲಿ ನಾನು 21ನೇ ವಯಸ್ಸಿನಿಂದ ಕೃಷಿ ಮಾಡ್ತಾ ಬಂದೀನಿ ರೀ. ಈಗ ನನಗೆ 66 ವರ್ಷ ವಯಸ್ಸು. ಹೌದು ರೀ. ಈಗ ಅದು ನಮಗೆ ಸರ್ಕಾರಿ ನೌಕರಿ ಇಲ್ಲಾಂದ್ರೆ ಕೂಡ ನಮ್ಮ ಕುಟುಂಬ ನಿರ್ವಹಣೆಗೆ ಬಂತು, ದೇಶೋದ್ಧಾರಕ್ಕಾಗಲೂ ಬಂತು ಅಂತೇಳಿ ನಾನು ಒಕ್ಕಲುತನ ಮಾಡ್ತಾ ಬಂದಿದ್ದೀನಿ. ಅನ್ನದಾತ, ದೇಶದ ಅನ್ನದಾತ ಅಂತ ಕರೆಸ್ಕೊಂಡು. ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಏನಾಗಿತ್ತು? ಅವಾಗ ವಿದ್ಯಾಭ್ಯಾಸ PUC ಸೈನ್ಸ್ ಆಗಿತ್ತು ಸರ್. ಸೈನ್ಸ್ ಆಗಿತ್ತು. ಮುಂದೆ ಓದ್ಲಿಕ್ಕೆ ನಮ್ಮ ತಂದೆಯವರು ನಿಮ್ಮ ಜೊತೆಗೆ ಇರಲಿಲ್ಲ? ನಮ್ಮ ಜೊತೆಗೆ ಇದ್ರು ಅಂದ್ರೆ ಕೂಡ ನಮ್ಗೆ ಅಷ್ಟು ಒಲವು ತೋರಿಸ್ತಾರೆ. ಕಾಳಜಿ ಇರಲಿಲ್ಲ. ಓಹೋ, ಹಿಂಗಾದ್ರೆ ನೀವು ಹಿರಿಯ ಮಗನ? ಹಿರಿಯ ಮಗ ರೀ. ನಿಮಗೆ ಜವಾಬ್ದಾರಿ ಜಾಸ್ತಿ ಆಗಿದೆ? ಜವಾಬ್ದಾರಿ ಜಾಸ್ತಿ ರೀ. ಎಷ್ಟು ಜನ ಮಕ್ಕಳು ನಿಮ್ಮ ತಂದೆ ತಾಯಿಗೆ? ಮನೆ ಹಿರಿಯನಾಗಿ ಹುಟ್ಟಬಾರ್ದ್ರಿ, ಹೊಲದಾಗ ಒಂದು ನೆಟ್ಟನ್ನು ಬೇನೆಗಳಾಗಿ ಹುಟ್ಟಬಾರ್ದಂತೆ. ಹೌದಾ? ಆ ಬೇನೆಗಳ ನೆಟ್ಟಗಿತ್ತಂದ್ರೆ ಏನು ಮಾಡ್ತಾರ್ರಿ, ಅದು ಮನೆಗೆ ಕಂಬ ಮಾಡೋಣ ಇಲ್ಲ ತೊಲೆ ಮಾಡೋಣ ಅಂತ ಹೇಳ್ತಾರಂತೆ ರೀ. ಅದೇ ಕಂಬ ಮತ್ತು ತೊಲೆ ಮೇಲೆ ಎಲ್ಲ ಪಟ್ಟಿ ಜಂತುಗಳು ಕುಂತು ಮಾಳಿಗೆ ಮಣ್ಣೆಲ್ಲ ಅದ್ರ ಮೇಲೆ ಕೊಡುತ್ತೆ. ಭಾರ ಅದಕ್ಕೆ ಬೀಳುತ್ತೆ. ಭಾರ ಬೀಳುತ್ತೆ, ಅದು ತ್ಯಾಗದ ಜೀವನ. ಅದು ತ್ಯಾಗ ಜೀವನ ಕರೆ ರೀ. ಆದ್ರೆ ಹಿರೇ ಮಗ ಆಶ್ರಯ ಕೊಡ್ತದೆ. ಈಗ ಅವನ ಹಿರೇ ಮಗನಿಗೇನು ಹೆಣಿತಿಯಾಗಿ ಬರ್ತಾಳಲ್ಲ ಸರ್, ಆ ಅಮ್ಮ ಬಹಳ ಕಷ್ಟ ಪಡ್ಬೇಕಾಗತ್ತೆ. ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳುತ್ತೆ ಸರ್. ಆದ್ರೆ ಆ ಹೆಣ್ಣು ತಮ್ಮ ತಂದೆ ತಾಯಿ ಮಕ್ಕಳು ಸಹೋದರರು ಎಲ್ಲ ಬಿಟ್ಟು ಬಂದಿರುತ್ತಲ್ರಿ ಗಂಡನ ಮನೆಗೆ, ಆ ಹೆಣ್ಣಿನಿಗೂ ನಾವು ನೋಡ್ಕೋಬೇಕಲ್ಲ ಸರ್. ಹಿಂಗಾಗಿ ನಾವು ಈ ಸಂಸಾರ ನೋಡತ್ಲೆ ಈ ಸಂಸಾರ ಕಡೆ ಸ್ವಲ್ಪ ವ್ಯತ್ಯಾಸ ಆಗಿಬಿಡ್ತದೆ. ನಿಮ್ಗೆ ಅವಾಗೆಲ್ಲ ಜವಾಬ್ದಾರಿ ಜಾಸ್ತಿ. ಹ್ಞೂ ರೀ. ಅಂದ್ರೆ ನೀವು ಎಷ್ಟು ಜನ ಅಣ್ಣ ತಮ್ಮಂದ್ರು, ಅಣ್ಣ ತಂಗಿಯರು ಎಲ್ಲ? 3 ತಂಗಿಯರು, 1 ತಮ್ಮ ರೀ, 5 ಜನ ರೀ ನಾವು. ಅಷ್ಟನ್ನು ಬಿಟ್ಟು ನಿಮ್ಮ ತಂದೆಯವರು ಬೇರೆ ಆಗಿದ್ದಾರೆ? ಹೌದು ಸರ್. 5 ಮಕ್ಕಳು ಇದ್ರು ಅವಾಗ ಇದು ಮಾಡಿದ್ದೆ ಸರ್. ನಿಮ್ಮ ಸಹೋದರ ಸಹೋದರಿಯರು ನಿಮ್ಮ ಜೊತೆಗೆ? ಹ್ಞೂ ರೀ. ಅವ್ರನ್ನೆಲ್ಲ ನೋಡ್ಕೊಳ್ಳೋದು ಎಲ್ಲ ಜವಾಬ್ದಾರಿ ನಮಗೆ ಬಿತ್ತು ಸರ್. ಈಗ ನಾನು ಓದಲ್ಲ ಅಂತೇಳಿ ನಮ್ಮ ತಮ್ಮಗೆ ಓದಿಸಿವ್ರಿ. ನಮ್ಮ ತಮ್ಮನ ಚಾರ್ಟೆಡ್ ಅಕೌಂಟೆಂಟ್ ಇದ್ದಾನೆ ರೀ. ಹೌದ್ರಿ. ರಾಯಚೂರಲ್ಲಿ ಇದ್ದಾನೆ ರೀ. ಈಗ ಆತ ಅವ್ರ ಮಗನೂ ಚಾರ್ಟೆಡ್ ಅಕೌಂಟೆಂಟ್ ಮಾಡ್ಯಾನ ಸರ್. ಇದು ನಮ್ಮ ಭಾರತೀಯ ಪರಂಪರೆ. ಇದು ಕುಟುಂಬದಲ್ಲಿ ಹಿರಿಯ ಅಣ್ಣನು ತಂದೆಗೆ ಸಮಾನ, ಹೌದು, ಗುರುವಿಗೆ ಸಮಾನ ಅಂತಕ್ಕಂಥ ಒಂದು ನಂಬಿಕೆ. ಆ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸ್ಕೊಂಡು ಬಂದಿದ್ದೀರಿ ಸರ್. ಈ ನಿಮ್ಮ ಕೃಷಿಯ ಪಯಣ ಆ ವಯಸ್ಸಿನಿಂದ ಶುರುವಾಯಿತು, PUC ಹಂತದಿಂದ. ಆಗೆಲ್ಲ ಹೇಗೆ ಇತ್ತು ನಿಮ್ಮ ಕೃಷಿ? ಅವಾಗೆಲ್ಲ ಭತ್ತ ಮಾಡ್ತಿದ್ವಿ ಸರ್ ನಾವು. ನಮಗೆ ಮಾಗಣೆ ಇತ್ತು ರೀ. ಆ ನಂತರ ಭತ್ತ ಮಾಡ್ಕೊಂತ ಬಂದ್ವಿ ರೀ. ಇತ್ತೀಚೆಗೆ ನಾನು 1980 ಭೂಮಿ ಖರೀದಿ ಮಾಡಿದ್ದೀನಿ ರೀ. ಖರೀದಿ ಮಾಡಿದ್ರಿ? ಹ್ಞೂ ರೀ. ಅವಾಗ ಭತ್ತ ಬೆಲೆ 75 ಕೆಜಿಗೆ 70 ರೂಪಾಯಿ ಎಂಟಣೆ ಇತ್ತು ರೀ ಸರ್, ಒಂದು ಭತ್ತದ ಮೂಟಿಗೆ. ಅವಾಗ 2000 ರೂಪಾಯಿ ಎಕರೆ ಜಮೀನು ಖರೀದಿ ಮಾಡಿದ್ವಿ.

ಅದನ್ನು ತೆಂಗಿನ ಗಿಡದಲ್ಲಿ ಹಾಕಿದ್ವಲ್ಲ ಸರ್, ನಾವು ತೆಂಗಿನ ಗಿಡಕ್ಕೆ ನೀರು ಬಿಟ್ಟಾಗ ಅದಕ್ಕೂ ನೀರು ಬಿಡ್ತಿದ್ವಿ ರೀ. ಆ ನಂತರ ಅದು 2-in-1 ಇದ್ದಂಗೆ ರೀ. ಆ ನಂತರ ಅದಕ್ಕೆ ಯಾವಾಗ ನಾವು ಕಟ್ ಮಾಡಿದ ಮೇಲೆ ಸರ್, ಕಟ್ ಮಾಡತನ ಸ್ಪ್ರೇ ಮಾಡಂಗಿಲ್ಲ ರೀ, ಸೊಪ್ಪು ಮಾರಿದ ಮೇಲೆ ಅದು ಬರೇ ಕಾಂಡ ಉಳಿತೈತಲ್ರಿ, ಕಾಂಡ ಇದ್ದಾಗ ಸ್ವಲ್ಪ ಅದು ಹುಳ ಬರ್ಲಾರ್ದಂಗ ಯಾವುದೋ ಮೆಲಾತಿ ಅನ್ನೋ ಲಿಕ್ವಿಡ್ ರೀ, ಅದಕ್ಕೊಂದು ಮುಂದೆ ಬೂದಿ ರೋಗ ಬರಬಾರ್ದು ಅನ್ನೋದಕ್ಕೆ ವೆಟಬಲ್ ಸ್ವಲ್ಪ ಹಿಂಗೆ ಸ್ಪ್ರೇ ಮಾಡ್ತೀವಿ. ಆದರೆ ಮನುಷ್ಯ ತಿನ್ನುವಾಗ ಸ್ಪ್ರೇ ಮಾಡಂಗಿಲ್ಲ ರೀ, ಅದು ಚಿಗುರು ಬರಲಿ ಅದು ಹಾಳಾಗಬಾರ್ದು. ನಾವು ಒಂದು ಕಟಿಂಗ್ ಮಾಡಿದ್ರೆ ಸರ್ ಅದು ಬುಡಕ್ಕೆ ಎರಡು ಕೌಲಾಗಿ ಸಿಗ್ತಿತ್ತು ರೀ, ನಾವು ಆ ರೀತಿ ಸ್ಪ್ರೇ ಕೊಡೋದ್ರಿಂದ ಸ್ಪ್ರೇ ಕೊಡಲಾರ್ದಲ್ಲಿ ಒಂದೇ ಕೌಲಾಗಿ ಸಿಗ್ತಿತ್ತು ರೀ. ಅದನ್ನೆಲ್ಲ ನೋಡ್ಕೊಂಡು ನಾವು ಅದಕ್ಕೆ ಒಂದ್ಸಾರಿ ಬಾವಿಷ್ಟಿನ ಸ್ಪ್ರೇ ಕೊಡ್ತೀವ್ರಿ ಬೂದಿ ರೋಗಕ್ಕೆ ಸಣ್ಣದಿದ್ದಾಗ ಮಾತ್ರ ರೀ. ಆದರೆ ಅದನ್ನ ಮುಂದೆ ಸೊಪ್ಪು ಬಂದಾಗ ಮಾತ್ರ ಸ್ಪ್ರೇ ಮಾಡಂಗಿಲ್ಲ ರೀ. ರೈತ ಕುಂತು ಜನರಿಗೆ ವಿಷಾಹಾರ ಊಟ ಮಾಡಿಸ್ಬಾರ್ದು ಅನ್ನೋ ಒಂದು ಧಾರ್ಮಿಕ ದೃಷ್ಟಿ ನಮ್ಮದು ರೀ. ಸರ್, ಈಗ ಕರಿಬೇವಿನ ಕೃಷಿ ಮುಂದುವರೆದಿದೆ ಅಂದ್ರೆ? ಹ್ಞೂ ರೀ, ಈಗ ಮುಂದುವರೆದೈತ್ರಿ. ಈಗ ಮುಂದುವರೆದೈತಂದ್ರೆ ಈಗ ಅವರು 30 ರೂಪಾಯಿ ಕೆಜಿ ಕೇಳಕತ್ತಾರ ಸರ್, ಅದಕ್ಕೆ ನಾನೇನು ಮಾಡಕತ್ತೀನಿ ರೀ, ಈಗ ನಮಗೆ ಸಾವಯವ ಗೊಬ್ಬರ ಬೇಕಲ್ರಿ. ಈಗ ಸರ್ಕಾರ ಏನು ಮಾಡ್ತೀರಿ, ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡ್ತೈತೆ. ಪ್ಲಾಸ್ಟಿಕ್ ಮಲ್ಚಿಂಗ್ ಅದು ಮುಂದೆ ಆ ಬೆಳೆ ತಗೊಂಡ ಮೇಲೆ ಆ ಪ್ಲಾಸ್ಟಿಕ್ ನಮಗೆ ಭೂಮಿಗೆ ಹಾನಿಕರ ಆಗತ್ತೆ ಸರ್. ಅದ್ರ ಸಲುವಾಗಿ ನಾನೇನು ಮಾಡೀನಿ ರೀ, ಈ ಕರಿಬೇವು ಸೊಪ್ಪು 30 ರೂಪಾಯಿಗೆ ಅವ್ರಿಗೆ ಒಯ್ದು ಕೊಡೋ ಬದಲು ಅವ್ರು ನಮ್ಮ ಹತ್ರ ತಗೊಂಡು 80 ರೂಪಾಯಿ 100 ರೂಪಾಯಿ ಮಾರ್ತಾರೆ. ಅದನ್ನೇ ನಾನು ಕಟ್ ಮಾಡಿ ನನ್ನ ಹೊಲಕ್ಕೆ ಈಗ ಅಡಿಕೆ ಗಿಡ ಹಾಕಿವ್ರಿ, ನಾವು ಈಗ ಅಡಿಕೆ ಕೃಷಿನೂ ಮಾಡ್ಕೊಂಡಿವ್ರಿ, ನಾವು ಅಡಿಕೆ ಗಿಡಕ್ಕೆ ಹೊದಿಕೆ ಮಾಡ್ತೀನಿ ನಾನು. ಅದು ಏನು ಮಾಡ್ತಾರೆ ಸರ್, ಆ ಭೂಮಿ ಹಸಿ ಆರ್ಲಾರ್ದಂಗೆ ಹಿಡಿತೈತೆ ಒಂದು ರೀ, ಕಸ ಬರಲಾರ್ದಂಗೆ ಕಾಪಾಡ್ತೈತೆ ಎರಡು ರೀ, ಆ ನಂತರ ಮುಂದಿನ ವರ್ಷ ಅದು ಎಲೆಗಳೆಲ್ಲ ಉದುರುತ್ತಲ್ಲ ರೀ, ಮುಂದಿನ ವರ್ಷ ನಮ್ಗೆ ಸಾವಯವ ಗೊಬ್ಬರ ಆಗುತ್ತೆ, 3-in-1 ಆಗುತ್ತೆ ರೀ ನಮಗೆ. ಈಗ ಕರಿಬೇವನ್ನು ಹೀಗೆ ಬಳಸುತ್ತಿದ್ದೀರಿ? ಹೌದು ರೀ, ಮಾರ್ಕೆಟ್ನಲ್ಲಿ ಬೆಲೆ ಸಿಗ್ತಾ ಇಲ್ಲ ಅನ್ನೋ ಕಾರಣ. ಹೌದು ರೀ, ಹಾಂ ಹಿಂಗಾಗಿ. ಹಾಂ ಸರಿ, ಆಮೇಲೆ ನೀವು ತೆಂಗು ಮತ್ತು ಬಾಳೆ ಲಿಂಬು ಎಲ್ಲ ಹಾಕಿದ್ರಿ ಅಂತ ಹೇಳ್ತಾ ಇದ್ದೀರಿ, ತೆಂಗಿನ ಗಿಡಗಳು ಎಷ್ಟಿದಾವೆ ಇವುಗಳು ಯಾವಾಗ್ಲಿಂದ? ತೆಂಗು ಈಗ 36 ವರ್ಷದ ಗಿಡ ಅದಾವೆ ಸರ್. ಎಷ್ಟು ಇಳುವರಿ ಬರ್ತಾ ಇದೆ ಈಗ ನಮಗೆ? ಒಂದು ತೆಂಗಿನ ಗಿಡದ ಸರ್, ನಾನು ಕಾಲೇಜ್ ಬಿಟ್ಟು ಬಂದಿಲ್ಲಿಂದ ಡೈರಿ ಬರಿತಾ ಇದ್ದೀನಿ ಸರ್, ಎಲ್ಲ ಆಯವ್ಯಯ ಐತೆ ರೀ ನನ್ನ ಹತ್ರ, ಏನು ಹೋಗಕ್ಕೂ ತಾಕು ಎಲ್ಲ ಗೊತ್ತೈತೆ ರೀ ನನಗೆ, ಅದರಿಂದ ಉತ್ಪನ್ನನು ಗೊತ್ತೈತೆ ರೀ, ಆ ಲಕ್ಷಾನೇನು ಗೊತ್ತೈತೆ ರೀ, ಎಲ್ಲ ಗೊತ್ತೈತೆ ರೀ. ಈ ಒಂದು ತೆಂಗಿನ ಗಿಡದಿಂದ ನಾವು 1400 ರೂಪಾಯಿ ಆವರೇಜ್ ಲಾಭ ತಗೋಬಹುದು ರೀ, ಖರ್ಚು ತೆಗೆದು ಸರ್ ಇದು 1400 ಒಂದು ತೆಂಗಿನ ಮರದಿಂದ. ಅದು 1400 ಅಂದ್ರೆ ತಿಂಗಳಿಗೋ ಅಥವಾ ವರ್ಷಕ್ಕೆ ಸರ್? ವರ್ಷಕ್ಕೆ, ಒಂದು ವರ್ಷದ ತಿಂಗಳಿಗೆ ವಾರ್ಷಿಕ ಬೆಳೆ ಅಲ್ಲ ಸರ್. 1400 ಒಂದು ತೆಂಗಿನ ಗಿಡದಿಂದ ವಾರ್ಷಿಕ ಆದಾಯ ತಗೊಳ್ಬಹುದು. ಹೌದು ರೀ. ಎಷ್ಟು ಗಿಡಗಳಿದಾವೆ? ಅದು 150 ಗಿಡಗಳಿದಾವೆ ರೀ. ಈಗ ಅದು ಸರ್, ಈಗ ಅದು 3 ರೀತಿಯಲ್ಲಿ ಮಾರಾಟ ಆಕತ್ತಿ ರೀ ನಮ್ಗೆ. ಎಳನೀರಿಗೆ ಹೋಗುತ್ತೆ ರೀ ಮೊದಲು, ಆ ನಂತರ ಅವನು ಗಿಡ ಹತ್ತಿದಾಗ ಎಳ್ನೀರು ಬಲ್ತಿರ್ತಲ್ರಿ, ಬಲ್ತದ್ದು ಕೈ ಬಿಟ್ಟಿರ್ತಾನೆ, ಆ ಬಲ್ತ್ ಕಾಯಿ ಉದುರಿ ಬೀಳುತ್ತಲ್ರಿ, ಉದುರಿ ಬಿದ್ದ ನಾವೇನು ಮಾಡ್ತೀವಿ ಅದನ್ನ ನೇರವಾಗಿ ನಾವು ಅಂಗಡಿ ಕೊಡಂಗಿಲ್ಲ ರೀ, ಎಲ್ಲಿ ಉತ್ಪನ್ನ ಆಗುತ್ತೆ ನೋಡ್ರಿ ಹೋಟೆಲ್ಗಳಿಗೆ ಬೇಕರಿಗಳಿಗೆ ಅಂತಲ್ಲಿ ಕೊಡ್ತೀವಿ, ಅಲ್ಲಿ ನಮ್ಗೆ 2 ರೂಪಾಯಿ ರೇಟ್ ಸಿಗುತ್ತೆ ಸರ್. ಅಂಗಡಿಗೆ ಕೊಟ್ಟರೆ ಅವ್ನು ನಾ ಲಾಭ ತಗೋಬೇಕಲ್ಲ ಅಂತೇಳಿ ಅವ್ನು ಕಡಿಮೆ ರೇಟಿಗೆ ತಗೊಂತಾನೆ ರೀ. ಇದು ಒಂದು ನ್ಯಾಕ್ ನಮ್ಮ ರೈತರಿಗೆ ಬರ್ಬೇಕು ಸರ್. ಉದಾಹರಣೆಗೆ ನಾವು 3 ಹೋಟೆಲ್ ಸರ್, 2 ಬೇಕರಿ, ಸಣ್ಣ ಕಾಯಿ ಇರ್ತಾವಲ್ರಿ, ಸಣ್ಣ ಕಾಯಿಗಳನ್ನ ಕಿರಣ ಅಂಗಡಿ ಕೊಡ್ತೀವಿ. ಕಿರಣ ಅಂಗಡಿ ಕೊಡ್ತೀರಿ? ಸಣ್ಣ ಕಾಯಿಗಳು ಅವ್ರು ತೊಗೊಳಂಗ್ರಿ, ಅವ್ರ ಚಟ್ನಿ ಮಾಡಕ್ಕ ಸ್ವಲ್ಪ ಅಗಲ ಬೇಕಲ್ಲ, ಕೊಬ್ಬರಿ ಅಗಲ ಇರ್ಬೇಕಲ್ರಿ, ದೊಡ್ಡ ಕಾಯಿ ಅವ್ರಿಗೆ ಕೊಟ್ಟು ಅವು 16 ರೂಪಾಯಿ ಹಂಗೆ ಕೊಡ್ತೀವಿ ನಾವು ಹೋಟೆಲ್ಗಳಿಗೆ ಬೇಕರಿಗಳಿಗೆ. ನೀವು ತೆಂಗಿನಕಾಯಿಗೆ ಕೊಟ್ಟರು ಮತ್ತೆ ಎಳನೀರಿಗಾಗಿ ಕೊಟ್ಟರು, ಒಂದು ಗಿಡದಿಂದ ಅಥವಾ ಒಣ ಕೊಬ್ಬರಿಯಾಗಿ ಮಾರಾಟ ಮಾಡಿಕೊಂಡ್ರು ಒಂದು ಗಿಡದಿಂದ 1400 ರೂಪಾಯಿ ವಾರ್ಷಿಕ ಆದಾಯ ಸರ್. 150 ಗಿಡಗಳಿಗೆ ಸುಮಾರು 210,000 ರೂಪಾಯಿವರೆಗೂ ನಿಮಗೆ ಬರೀ ತೆಂಗಿನ ಬೆಳೆಯಿಂದನೇ ಆದಾಯ ಬರ್ತಾ ಇದೆ. ನಿರ್ವಹಣೆ ವೆಚ್ಚ ಎಷ್ಟಾಗ್ತದೆ? ನಿರ್ವಹಣೆ ವೆಚ್ಚ ಏನ್ರಿ, ಅದ್ರ ಸುಮಾರು ನಾವು ಈಗ ಅದರಲ್ಲಿ ಮಿಶ್ರ ಬೆಳೆ ಅದಾವಲ್ರಿ, ಬಾಳೆನೂ ಮಿಶ್ರ ಐತಲ್ರಿ, ಬಾಳೆಗೇನು ಗೊಬ್ಬರ ಹಾಕ್ತಿವಲ್ಲ ಸರ್, ಅದೇ ಗೊಬ್ಬರನೇ ಅದಕ್ಕೆ ಸರಿ ಹೋಗುತ್ತೆ ರೀ. ತೆಂಗಿನ ಗಿಡಕ್ಕೆ ಅಂತೇಳಿ ಸಪ್ರೇಟ್ ಗೊಬ್ಬರ ಹಾಕಂಗಿಲ್ಲ ರೀ ನಾವು. ಆ ನಂತರ ಈಗ ಬಾಳೆ ರೌದಿ ಬೀಳುತ್ತಲ್ಲ ಸರ್, ಅದು ಬಿದ್ದದ್ದು ಈ ವರ್ಷ ಉದುರಿದ್ರೆ ರೌದಿ, ಒಣ ರೌದಿ, ಮುಂದ ವರ್ಷ ನಮ್ಗೆ ಗೊಬ್ಬರ ಹಾಕ್ತ ಸರ್. ಅಂದ್ರೆ ನಿಮಗೆ ಮಿಶ್ರ ಬೆಳೆಗಳಾಗಿ ತೋಟಗಾರಿಕೆ ಬೆಳೆಗಳನ್ನ ಬೆಳೀತಾ ಇರೋದ್ರಿಂದ ವೆಚ್ಚ ಕಡಿಮೆ ಆಗ್ತದೆ. ಹೌದು, ಗೊಬ್ಬರಗಳನ್ನ ಹೆಚ್ಚು ತರುವಂತ ಅಗತ್ಯ ಇರೋದಿಲ್ಲ, ಇಲ್ಲ ಮತ್ತೆ ಹೆಚ್ಚು ತ್ಯಾಜ್ಯ ಸಿಗ್ತದೆ, ಅದು ಭೂಮಿಗೆ ಒಳ್ಳೆಯದು. ಈಗ ಒಂದು ಗಿಡದ ತ್ಯಾಜ್ಯ ಇನ್ನೊಂದು ಗಿಡಕ್ಕೆ ಆಹಾರ ಆಗುತ್ತೆ ಸರ್. ಆಹಾರ ಆಗ್ತದೆ, ಇದು ನಮ್ಮ ಸುಭಾಷ್ ಪಾಳೇಕರ್ ಅವ್ರ ಪದ್ಧತಿ. ನಾನು ಅವಾಗ್ಲಿಂದ ಅವ್ರ ಪುಸ್ತಕ ಸ್ವಂತ ತಗೊಂಡಿನ ರೀ, ನಾನು ಅದನ್ನ ಅಳವಡಿಸ್ತಾ ಇದ್ದೀನಿ ಸರ್. ಅವರು ಸುಭಾಷ್ ಪಾಳೇಕರ್ ಅವ್ರು ಹೇಳ್ತಿದ್ರು ಸರ್, ಈಗ ನಾವು ರೈತರು ರೀ ಅಕ್ಷಯ ಪಾತ್ರೆ ಇದ್ದಂಗೆ ಇರ್ಬೇಕಂತ್ರಿ, ಅದು ಉಂಡಂಗೆಲ್ಲ ಅಕ್ಷಯ ಪಾತ್ರೆ ಹಂಗ ಅನ್ನ ತಯಾರು ಮಾಡ್ತಿರ್ತಂತಲ್ರಿ, ಹಂಗ ಇರ್ಬೇಕಂತ್ರಿ ನಾವು. ಅಲ್ಲಿ ಯಾವ್ದು ಕೃಷಿ ತ್ಯಾಜ್ಯಗಳನ್ನ ಹೊರಗೆ ಒಯ್ದು ಸುಡ್ತಾರ ಕೆಲವು ರೈತರು, ಆ ರೀತಿ ಎಂದೂ ಮಾಡಬಾರ್ದಂತೆ. ಅದು ಕೃಷಿ ತ್ಯಾಜ್ಯ ಇವತ್ತಿಲ್ಲ ನಾಳೆ ಅದು ಮಳೆ ಬಿದ್ದಾಗ, ಈಗ ನಾವು ಸ್ಪ್ರಿಂಕ್ಲರ್ ಹಾಕ್ತಿವಲ್ಲ ಸರ್, ಸ್ಪ್ರಿಂಕ್ಲರ್ ನೀರು ಬಿದ್ದು ಕೊಳಿತೈತ್ರಿ. ಆಮೇಲೆ ಇದು ವೇಸ್ಟ್ ಡಿಕಾಂಪೋಸರ್ ಸ್ಪ್ರೇ ಮಾಡಿದ್ರೆ ಸರ್ ಇಮಿಡಿಯೇಟ್ ಕೊಳ್ತೋಗ್ಬಿಡುತ್ತೆ. ಹಿಂಗಾಗಿ ನಾವು ಅದನ್ನ ಉಪಯೋಗ ತಗೊಳಕತ್ತೀವಿ. ಇದನ್ನ ನಮ್ಮ ರೈತ ಬಾಂಧವರು ದಯವಿಟ್ಟು ಇದನ್ನ ಎಲ್ಲರೂ ಅಳವಡಿಸಬೇಕಂತ ನನ್ನ ಒಂದು ಮನವಿ ಸರ್. ಬಾಳೆ ಬೆಳಿತಾ ಇದ್ರಿ, ಯಾವಾಗ್ಲಿಂದ ಶುರು ಮಾಡಿದ್ರಿ ಬಾಳೆ? ಇದು ಬಾಳೆ ನಾನು 93ರಲ್ಲಿಂದ. ಯಾವ ತಳಿಯನ್ನ ಹಾಕಿ? ಇದು G9 ಗ್ರ್ಯಾಂಡ್ 9 ಅಂತ ಹೇಳಿ ಹೈಬ್ರಿಡ್ ವೆರೈಟಿ ಸರ್, ಹಸಿರು ಬಾಳೆ. 1993ರಿಂದನೂ ಬಾಳೆ ಬೆಳೆಯನ್ನ ಬೆಳಿತಾನೆ ಇದ್ರಿ. ಹೌದು. G9 ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂದ್ರೆ ಅದು ಸ್ವಲ್ಪ ಕೀಪೇಬಲ್ ಕ್ವಾಲಿಟಿ ಇರ್ತದ್ರಿ, ಅದು ಹೆಚ್ಚಿನ ತೂಕ ಬರ್ತದೆ. ಅದು ನಮ್ಮ ಮಾಮೂಲು ತಳಿ ಹಾಕಿದ್ರೆ ಅಷ್ಟು ಇರಂಗಿರೋದು, ಹೈಬ್ರಿಡ್ ವೆರೈಟಿ ಅಲ್ರಿ. ಅದು ಟಿಶ್ಯೂ ಕಲ್ಚರ್ ಪ್ಲಾಂಟ್ ರೀ, ಅಂಗಾಂಶ ಕೃಷಿ ಬಾಳೆ ರೀ. ಹಿಂಗಾಗಿ ಅವಾಗ ನಾವು 10 ರೂಪಾಯಿಗೆ ಒಂದು ಸಸಿ ತಂದು ಹಾಕಿದ್ದೀವಿ ರೀ. ಈಗ ಅದು ಅದು ಕಡಿಮೆ ಅಂದ್ರೆ 15 ಕೆಜಿ ಇರುತ್ತೆ ಸರ್. ಹೆಚ್ಚಿನ ಒಂದು ಸರ್ಕಾರಿ ಗೊಬ್ಬರ ಕೊಟ್ಟು ಹೆಚ್ಚಿಗೆ ಬೆಳೆಸಿದ್ರೆ 30 ಕೆಜಿ ತನಕ ಬರ್ತದೆ. ಬರ್ತದೆ. ನಾವು ಆ ರೀತಿ ಹೆಚ್ಚು ಗೊಬ್ಬರ ಕೊಡಂಗಿಲ್ಲಲ್ರಿ. ಇದು ಸಾವಯವ ಗೊಬ್ಬರದಿಂದ ಬೆಳೆಸೋದ್ರಿಂದ ನಮ್ಮ 15-16 ಕೆಜಿ ಕೊನೆ ಬರ್ತದೆ. ಅದ್ರ 4 ಎಕರೆಯಲ್ಲಿ ಎಕರೆಗೆ ಎಷ್ಟು ಗಿಡಗಳು ಕೊಡ್ತವೆ? ಎಕರೆಗೆ 1000 ಗಿಡ ಕೊಡ್ತವೆ. 1000 ಗಿಡಗಳು ಕೊಡ್ತವೆ. 4000 ಬಾಳೆ ಇದೆ. ಹೌದ್ರಿ. 4000 ಬಾಳೆ ಕೊನೆ ಬಾಳೆ ಗಿಡಗಳನ್ನು ಹಾಕೊಂಡಿದ್ದೀರಿ. ವಾರ್ಷಿಕವಾಗಿ 1 ಎಕರೆಗೆ ಎಷ್ಟು ಆದಾಯ ಬರ್ತಾ ಇದೆ? ಅದ್ರ 1 ಗಿಡದಿಂದ ಸರ್ ಅದು ನಮ್ಗೆ 1 ಗಿಡಕ್ಕೆ ಒಂದು 30-40 ರೂಪಾಯಿ ಖರ್ಚು ಬರುತ್ತೆ ಸರ್. ಒಂದು ವರ್ಷದ ಬೆಳೆ. ಒಂದು ವರ್ಷದ ಬೆಳೆಗೆ. ಹಿಂಗಾಗಿ ಅದು ಏನಂದ್ರೆ ಈಗಿನ ಮಾರ್ಕೆಟ್ ರೇಟ್ ಈಗ ಅದು 15 ಕೆಜಿ ಕೊನೆ ಬಂದ್ರು ಈಗ ಮಾರ್ಕೆಟ್ ನಲ್ಲಿ 8 ರೂಪಾಯಿ ಮಾರತ್ರಿ. ಕಡಿಮೆ ಅಂದ್ರೆ ಒಂದೊಂದ್ಸಾರಿ ಹೆಚ್ಚಿದ್ದಾಗ 10 ರೂಪಾಯಿ ಸಿಗುತ್ತೆ ಸರ್. ಈಗ ಯಾವರೇಜ್ 8 ರೂಪಾಯಿ ಸಿಕ್ಕರು ನಮಗ 15-120 ರೂಪಾಯಿ ಸರ್. ಒಂದು ಗಿಡದಿಂದ 120 ರೂಪಾಯಿ ಮಾಲ್ ಬರ್ತ್ರಿ. ನಾವು ಅದಕ್ಕೆ 40-50 ರೂಪಾಯಿ ಖರ್ಚು ಮಾಡ್ತೇವೆ. ಹಿಂಗಾಗಿ ಒಂದು 60-70 ರೂಪಾಯಿ ಒಂದು ಗಿಡಕ್ಕೆ ಲಾಭ ರೀ. ಲಾಭ ಇದೆ. ಅಂದ್ರೆ ನಿಮಗೆ ಸುಮಾರು 1-4 ಎಕರೆ ಬಾಳೆ ಬೆಳಿಲಿಕ್ಕೆ ಒಂದು ಸುಮಾರು 120,000-130,000 ರೂಪಾಯಿ ಖರ್ಚು ಬಂದು ಬಿಡ್ತದೆ. ಒಂದು ಗೊನೆ ಎಷ್ಟು ಬಾಳುತ್ತೆ ನಿಮಗೆ? ಒಂದು ಗೊನೆ 15 ಕೆಜಿ 120 ರೂಪಾಯಿ ಸರ್. ಒಂದು ಗೊನೆ 120 ರೂಪಾಯಿ. ಎಕರೆಗೆ ಸಾಮಾನ್ಯವಾಗಿ ನೀವು 1000 ಗಿಡ ಸರ್. 1000 ಗಿಡಗಳು. ಎಕರೆಗೆ 120,000 ರೂಪಾಯಿ ನೀವು ಆರಾಮಾಗಿ ಬೆಳೆಸ್ಲಿಕ್ಕಿದೆ. ಖರ್ಚು ವೆಚ್ಚಗಳನ್ನ ತೆಗೆದ್ರೆ ಎಕರೆಗೆ ಒಂದು 30,000 ಖರ್ಚು ಬರ್ತೀರಿ. ಖರ್ಚು ಬರ್ತದೆ 80,000 ನಿವ್ವಳ ಆದಾಯ ಬರ್ತದೆ ಸರ್. 300,000 ಚಿಲ್ಲರ ಬಾಳೆಯಿಂದ ಆದಾಯ. ಒಂದು ತೋಟಗಾರಿಕೆ ಕೃಷಿ ಅಂತಕ್ಕಂಥದ್ದು ಒಬ್ಬ ರೈತನನ್ನ ಆರ್ಥಿಕವಾಗಿ ಒಳ್ಳೆ ಸ್ಥಾನಕ್ಕೆ ಒಯ್ಯುತ್ತೆ. ನಿಜ ಸರ್. ಇದು ನಿಮ್ಮ ಅನುಭವ? ಅನುಭವ ಮಾತು ಸರ್. ಅಂದ್ರೆ ನಮ್ಮ ರೈತರಿಗೆ ತಾಳ್ಮೆ ಇರ್ಬೇಕು ಸರ್. ಯಾಕಂದ್ರೆ ಕೆಲವು 2-3 ಬರ್ತತ್ರಿ, ಅದಕ್ಕೆ ನಾವು ಅಂಜಿ ಹಿಮ್ಮೆಟ್ಟಬಾರ್ದ್ರಿ. ಅದನ್ನ ಹೇಳ್ತಾರಲ್ಲ, ಪ್ರಯತ್ನ ಮಾಡು ಮೊದಲು ಪ್ರಯತ್ನ ಮಾಡಂತ. ಹೆಂಗಂದ್ರಿ, ನಾವು ಈಗ ಗಡಿಯಾರ ನೋಡಿರ್ತೀವಿ, ಅದು ನೋಡ್ರಿ ಸೆಕೆಂಡ್ ಮುಳ್ಳು ತಿರುಗ್ತಾ ಇರ್ತೈತಿ. ಅದು ಸೆಕೆಂಡ್ ಮುಳ್ಳು ನಿಂತಂದ್ರೆ ಟೈಮ್ ತೋರ್ಸಲ್ಲ. ಅದ್ರಂಗ ನಾವು ರೈತರು ದುಡಿಯೋದು ಬಿಟ್ರೆ ನಮಗ್ ಲಾಭ ಸಿಗಲ್ಲ. ಹಿಂದ್ ಕಿರಿಯರು ಏನ್ ಹೇಳ್ತಾರ್ರಿ, ಪಾಠ ಪಟ್ರೆ ತೋಟ ಅಂತ್ರಿ. ಪಾಠ ಪಡೋದಂದ್ರೆ ಕಷ್ಟ ಪಡೋದ್ರಿ. ಪಾಠ ಪಟ್ರೆ ತೋಟ. ನಾವು ಕಷ್ಟಪಟ್ರೆ ತೋಟ ರೀ. ಹೌದು. ಹಿರಿಯರು ಏನ್ ಹೇಳ್ರಿ, ಆಳು ಮಾಡಿದ್ದ ಆಳು, ಮಗ ಮಾಡಿದ್ದ ಮಧ್ಯಮ, ತಾನು ಮಾಡಿದ್ದೆ ಉತ್ತಮ ಅಂತ ಹೇಳ. ನಾವು ಹಿರಿಯರಾದರು ಸ್ವಂತ ಕೃಷಿ ಮಾಡ್ಬೇಕ್ರಿ. ನಾವು ಮಗನ ಮಾಡಲ್ಲ ಅಂತ ಹೇಳೋದು, ಆಳುಗಳ ಮೇಲೆ ಹೋಗಿ ಸಿಟ್ಟು ಮಾಡೋದು ಮಾಡೋದಕ್ಕಿಂತ ನಾವು ಮಾಡಿದ್ರೆ, ನಾವು ರೈತರು ಸ್ವಯಂ ಕೃಷಿ ಮಾಡಿದ್ರೆ ನಾವು ಇನ್ನೂ ಜಮೀನು ಖರೀದಿ ಮಾಡ್ಬೋದು. ನಾವು ಭೂಮಿ ಮಾರ್ಕೊಳ್ಳೋ ಹೊತ್ತು ನಮಗೆ ಬರಂಗಿಲ್ಲರಿ, ಕಷ್ಟಪಡ್ಬೇಕ್ರಿ. ನಿಮ್ಮ ತೋಟಗಾರಿಕೆಗೆ ನೀರು ಬಹಳ ಮುಖ್ಯ. ಹೌದ್ರಿ. ನೀರಿನ ಸೋರ್ಸ್ ಏನಿತ್ತು ನಿಮ್ಗೆ, ಅದನ್ನ ಹೇಗೆ ಬಳಕೆ ಮಾಡ್ಕೊಳ್ತಿದ್ರಿ? ಹಿತಮಿತವಾಗಿ ನಾವು ರಿಗ್ ಬೋರ್ ಹಾಕಿವ್ರಿ. ಒಂದು ಬೋರ್ನಾಗ 2 ಇಂಚ್ ಸಿಗ್ತಾವ್ರಿ. ಈಗ ನಾವು ಈಗ ಸರ್ಕಾರದ ಸಹಾಯಧನನು ಉಪಯೋಗಿಸ್ಕೊಂಡಿವಿ ಸರ್. ಅವರು ಸೋಲಾರ್ ಪಂಪ್ ಸೆಟ್ಗೆ ಸರ್ಕಾರ ನಬಾರ್ಡ್ಲಿಂದ ಸಬ್ಸಿಡಿ ಐತೆ ಸರ್. ಹೌದಾ? ಅದು ತಗೊಂಡಿದ್ರಿ ನೀವು? ತಗೊಂಡಿದ್ದೀನಿ ಸರ್. ಈಗ 5 ಸೋಲಾರ್ ಪಂಪ್ ಸೆಟ್ ಅಳವಡಿಸ್ಕೊಂಡಿನಿ. ಕರೆಂಟಿನ ಅಗತ್ಯ ಇಲ್ಲ? ಕರೆಂಟಿನ ಅಗತ್ಯ ಇಲ್ಲ ರೀ. ಕರೆಂಟಿನ 3 ಮೋಟರ್ ಅದಾವ್ರಿ. ಒಟ್ಟು 8 ಮೋಟರ್ ನಡೀತಾವ್ರಿ ನನ್ನ ಹೊಲದಲ್ಲಿ. ಈಗ 16 ಎಕರೆ ಒಳಗೆ 8 ಮೋಟರ್ ನಡೀತಾವ್ರಿ. ನಡೀತಾ ಇದಾವೆ. ಸೋಲಾರ್ದು ಇದೆ, ಕರೆಂಟಿಂದು ಇದೆ. ವಸ್ತುನ್ನು ಸೋಲಾರ್ಗೆ ಕನ್ವರ್ಟ್ ಮಾಡ್ಕೊಳಕ್ ಪ್ರಯತ್ನ ಮಾಡಿದ್ರೆ? ಅಷ್ಟು ಮಾಡಕ್ ಆಗಲ್ರಿ. ಈಗ ಎಲ್ಲದಕ್ಕೂ ಮಾಡ್ಬೇಕಂದ್ರೆ ದುಡ್ಡೊಂದು ಬೇಕಲ್ಲ ಸರ್. ಒಂದು ಸೋಲಾರ್ ಪಂಪ್ ಸೆಟ್ಗೆ 4,65,000 ಬೆಲೆ ಸರ್. ಅದಕ್ಕೆ ಸರ್ಕಾರ ಈಗ ಮೊದ್ಲು ನಮಗೆ 2,16,000 ನಮ್ಮ ಅಕೌಂಟಿಗೆ ಹಾಕ್ತದ್ರಿ. ನಾವು ಬ್ಯಾಂಕ್ನಾಗ ಲೋನ್ ಮಾಡಿದ್ರೆ ಅದನ್ನ 3 ವರ್ಷದಿನ ಲೋನ್ ಇರ್ಬೇಕು ಸರ್. ಅದು 3 ವರ್ಷದ ಮೇಲೆ 1-2 ದಿವಸ ಆದ್ಮೇಲೆ ಲೋನ್ ಫಿಲ್ಅಪ್ ಮಾಡಿದ್ರೆ ಅವಾಗ ಆ ಸಬ್ಸಿಡಿ ಅಮೌಂಟ್ ನಮ್ಮ ಅಕೌಂಟಿಗೆ ಬರ್ತದೆ. 3 ವರ್ಷದೊಳಗೆ ನಾವು ಲೋನ್ ಫಿಲ್ಅಪ್ ಮಾಡಿಬಿಟ್ರೆ ಆ ಸಬ್ಸಿಡಿ ನಮಗೆ ಬರಂಗಿಲ್ಲ ಸರ್. ಈ ರೀತಿ ಲಾಕ್ ಸಿಸ್ಟಮ್ನಾಗ ಇರ್ತೈತಿ ಅದು. ಈಗ ಯಾವ ಯಾವ ಸ್ಕೀಮ್ಗಳಲ್ಲಿ ಸರ್ಕಾರದ ಅನುದಾನ ಸಹಾಯಧನಗಳನ್ನು ತಗೊಂಡಿದ್ರಿ? ನಾವು ರೇಷ್ಮೆ ಮಾಡಿದಾಗ ರೀ, ಅದು ಡ್ರಿಪ್ ಇರಿಗೇಷನ್ಗೆ 1 ಹೆಕ್ಟೇರ್ಗೆ 35,000 ರೂಪಾಯಿ ಸಹಾಯಧನ ತಗೊಂಡಿನಿ ರೀ. ಆನಂತರ ರೇಷ್ಮೆ ಮನೆ ಮಾಡಿದಾಗ ರೀ, ಸಾಕಾಣಿಕೆ ಹುಳು ಸಾಕಾಣಿಕೆ ಮನೆ ಮಾಡಿದಾಗ 1 ಮನೆಗೆ 50,000 ರೂಪಾಯಿ ಸಹಾಯಧನ ತಗೊಂಡಿನಿ ರೀ. ಇದರಲ್ಲಿ ಒಂದು ಏನಾಗುತ್ತಂದ್ರೆ ರೀ, ಈಗ ನಮ್ಮ ಸರ್ಕಾರ ಏನು ಮಾಡ್ತೈತೆ ರೀ, ಈಗ ಬೇಸಾಯ ದೇಶದ ಬೆನ್ನೆಲುಬು ಅಂತ ಹೇಳಿದ್ರಿ.